ಏ ಜಿಟ್ಟತನದ ಕಿತ್ತು ರಾಣಿ ಒಟ್ಟುಗೂಡಿಸಿ ಎಲ್ಲ ಜನಕ ಪಟ್ಟಗಟ್ಟಿದಾಳ ಮರಡಿ ಶಿವಲಿಂಗಪ್ಪಗ ನೋಡ್ರಿ ಪಟ್ಟಗಟ್ಟಿದಾಳ ಮರಡಿ ಶಿವಲಿಂಗಪ್ಪಗ ಏ ಗಂಡನ ಶಕ್ತಿ ನೆನೆಸ್ಯಾಳ ಗಂಡ ವೇಷ ಧರಿಸ್ಯಾಳ ಭಂಡರಾದ ಬ್ರಿಟಿಷರ ಚಂಡಿ ಆಡೋದಕ್ಕ ಹೌದು ನಾಶ ಮಾಡಕ ಏ ಪಿತ್ತನೆತ್ತಿಗೇರಿ ತಾಯಿ ಕತ್ತಿ ಕವಚ ಧರಿಸಿದಾಳ ಹತ್ತಿದಾಳ ಬತ್ತಲ ಗುದ್ರಿ ಛಲ ಹಿಡಿದು ಹತ್ತಿದಾಳ ಬತ್ತಲ ಗುದ್ರಿ ಛಲ ಹಿಡಿದು ಗುಡುಗು ಸಿಡಿಲು ಹೊಡೆದಂಗಾಯ್ತು ನಡುಗತಾವ ಭೂಮಿ ಎಲ್ಲ ಸಿಡಿದು ಬಿತ್ತು ಚಾಕ್ರೆ ರುಂಡ ಭೂಮಿ ಮ್ಯಾಗ ಕುದುರಿ ಕಾಲಾಗ ಏ ಚಂದ ಮಾಡಿ ರುಂಡ ಬೈದು ಅಂದದಿಂದ ಕಟ್ಟಿದಾರೆ ಒಂದೇ ಸವನ ನಗತೈತಪ್ಪ ಅಗಸಿ ಬಾಗಿಲ ಒಂದೇ ಸವನೇ ನಗತೈತಪ್ಪ ಅಗಸಿ ಬಾಗಿಲ ಸೆರೆ ಸಿಕ್ಕ ಜನರೆಲ್ಲ ಕೊರತಿ ಇಲ್ದ ಸಾಕಿದವಳ ಮರ್ತಿದಾಗ ಮಕ್ಕಳಾಗಿ ತಾಯಿಯಾಗಿ ಹೌದು ಹಿತವಾಗಿ ಸೆರೆ ಸಿಕ್ಕ ಜನರೆಲ್ಲ ಕೊರತಿಲ್ದ ಸಾಕಿದಾಳ ಮರ್ತಿದಾಗ ಮಕ್ಕಳಿಗೆಲ್ಲ ತಾಯಿಯಾಗಿ ಹೌದು ಹಿತವಾಗಿ ಜವನರಾದ ನೀವೆಲ್ಲ ಜವಾಬ ಕೊಡ್ರಿ ತಾಯಿಗೆ ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ ಹೌದು ಏನು ಮಾಡಿವಿ ಏ ಸಿಟ್ಟಿಗೆದ್ದ ಹೊಟ್ಟಿ ಕಿತ್ತು ಕೊಟ್ಟಿ ಕೆಂಪು ಮುಸುಡಿ ಜಾನ ಕೆಟ್ಟ ಆಸೆ ಹಚ್ಚಿದ